ಮುಂದಿನ ವಾರ್ತಾ ಪ್ರಸಾರ 7:35. ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು. ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು, ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ. ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ. ನನ್ನೋಳು ನಕ್ಕರೇ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಬೇಸಿಗೆ ತರಕಾರಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನವನ್ನು, ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಆರಂಭದಲ್ಲಿ ಆಲಿಸೋಣ ಬೇಸಿಗೆ ತರಕಾರಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನೊಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ನಮ್ಮ ರೈತ ಬಾಂಧವರು ಹಲವಾರು ತರಕಾರಿ ಬೆಳೆಗಳನ್ನು ಬೆಳೀತಾರೆ. ವಿಶೇಷವಾಗಿ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ಲು ಮತ್ತು ನೀರಿನ ಅನುಕೂಲತೆ ಇದ್ದಂಥ ರೈತರು ತರಕಾರಿಯನ್ನು ಬೆಳೆದುಂಟು. ಯಾಕಂದರೆ ಬೇಸಿಗೆಯಲ್ಲಿ ಒಳ್ಳೆಯ ಧಾರಣೆ ತರಕಾರಿಗಿರುತ್ತೆ. ಈ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಕೆಲವೊಂದು ರೋಗಗಳು ತರಕಾರಿಗೆ ಬಂದಾಗ ಇಳುವರಿ ಭಾಳಷ್ಟು ಕಡಿಮೆ ಆಗ್ತಾ ಇರುತ್ತೆ. ಬೇಸಿಗೆ ತರಕಾರಿಗಳಲ್ಲಿ ವಿಶೇಷವಾಗಿ ಏನೇನು ರೋಗಗಳು ಬರ್ತವೆ, ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮ ರೈತರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು. ಸರ್ ನಮಸ್ಕಾರ ಸರ್. ಹೇಳಿ, ನಮ್ಮ ಜಿಲ್ಲೆ ಒಳಗೆ ಬೇಸಿಗೆಯೊಳಗೆ ವಿಶೇಷವಾಗಿ ಯಾವ್ಯಾವ ತರಕಾರಿಗಳನ್ನ ಇಲ್ಲಿ ವಿಶೇಷವಾಗಿ ತಾವು ಕ್ಷೇತ್ರ ಮಟ್ಟದಲ್ಲಿ ನೋಡ್ತೀರಿ? ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆ ಏನಿದೆಯಲ್ಲ, ಸುತ್ತಮುತ್ತಲ ಭಾಗದಲ್ಲಿ ನೀರಾವರಿ ಆಶ್ರಯದಲ್ಲಿ ಸಾಮಾನ್ಯವಾಗಿ ಈ ತರಕಾರಿ ಬೆಳೆಗಳಂತಂದ್ರೆ ಬೆಂಡಿ ಬೆಳೀತಾರೆ, ಬೆಂಡಿ ಟೊಮ್ಯಾಟೋ, ಆಮೇಲೆ ಚೌಳಿಕಾಯಿ, ಚೌಳಮೃಕಾಯಿ, ಮತ್ತೆ ಈ ಬೇಸಿಗೆ ಕಾಲ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಕಲ್ಲಂಗಡಿನೂ ಸಹ ನಾವು, ಕಲ್ಲಂಗಡಿ ಮೆಣಸಿನ್ಕಾಯಿ ಇದೆ, ಆಮೇಲೆ ಕೆಲವು ಭಾಗದಲ್ಲಿ ಇವನ್ ಉಳ್ಳಾಗಡ್ಡಿನೂ ಬೆಳೀತಾ ಇದಾರೆ. ಉಳ್ಳಾಗಡ್ಡಿ, ಈರುಳ್ಳಿ ಅಂತ ಏನಿರ್ತೀವಲ್ಲ, ಅದನ್ನು ಬೆಳೀತಾ ಇದಾರೆ. ಈಗ ಟೊಮ್ಯಾಟೊ ಬೆಳೆಗೆ ಬಂದಾಗ ಟೊಮ್ಯಾಟೊ ಬೆಳೆಗೆ ಪ್ರಮುಖವಾಗಿ ಕಾಡ್ತಕ್ಕಂಥ ರೋಗಗಳು ಯಾವ ಬರ್ತಾವೆ ಬೇಸಿಗೆಯಲ್ಲಿ? ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಸ್ವಲ್ಪ ಒಣ ಹವೆ ಇರೋದ್ರಿಂದ ಶಿಲೀಂಧ್ರ ರೋಗಗಳ ಅವಳಿ ಕಡಿಮೆ ಇರ್ತದೆ. ಅದರಲ್ಲೂ ಮುಖ್ಯವಾಗಿ ಬೂದು ರೋಗ ಅಂತೇಳಿ ಬರ್ತದೆ, ಪೌಡರ್ ಮಿಲ್ಡ್ಯೂ ಅಂತೇಳಿ ಕರಿತೀವಿ. ಸೊ ಅದೊಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ರು. ಸ್ವಲ್ಪ ಒಣ ಹವೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲೆಗಳ ಕೆಳಭಾಗದಲ್ಲಿ ಬೂದು ಮಿಶ್ರಿತ ಬಿಳಿ ಮಚ್ಚೆಗಳು ಕಂಡು ಬರ್ತಿರ್ತವೆ. ನಂತರ ಅರಿಶಿನ ಬಣ್ಣಕ್ಕೆ ಪರಿವರ್ತನೆ ಆಗಿ ಅದನ್ನ ಎಲೆಗಳೆಲ್ಲ ಉದುರೋದಕ್ಕೆ ಪ್ರಾರಂಭ ಆಗ್ತದೆ ಸರ್. ಇದು ಬೂದು ರೋಗದ ಲಕ್ಷಣಗಳು. ಸೊ ಅದನ್ನ ನಾವು ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಸೊ ನೀರಿನಲ್ಲಿ ಕರಗುವ ಗಂಧಕ 2.5 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಕೋಬಹುದು. ಮತ್ತೆ ಹೆಚ್ಚಿಗೆ ಏನೇನು ಆಯ್ತು ಅಂತಂದ್ರೆ ಸಾಮಾನ್ಯವಾಗಿ ಒಂದು ಪ್ರೊಫಿಕೊನೋಸೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಇದೆ, 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಕೋಬಹುದು. ಅದ್ರ ಬದಲು ಇನ್ನೊಂದು ಡೈಫೆಂಕೊನೋಸೋಲ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, ಅದು ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಸಿಂಪಡಣೆ ಮಾಡ್ಕೊಂಡು ನಾವು ಹತೋಟಿಗೆ ಮಾಡ್ಕೋಬಹುದು. ಬೇಸಿಗೆಯಲ್ಲಿ ಅಂತ ಏನು ಸಮಸ್ಯೆ ಬರೋದಿಲ್ಲ. ಸೊ ಇದಲ್ಲದೇ ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತಂದರೆ ಈ ನಂಜು ರೋಗಗಳು ಅಂತೇಳಿ ಕರಿತೀವಿ. ಎಲೆ ಎಲ್ಲ ಮುದುಡ್ಕೊಳ್ತದೆ, ಲೀಫ್ ಕರ್ಲ್ ಅಂತೇಳಿ ಕರಿತೀವಿ. ಅದು ಒಂದು ಬಿಳಿ ನೊಣದ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದು, ಒಂದು ರೋಗದ ಗಿಡದಿಂದ ಇನ್ನೊಂದು ಆರೋಗ್ಯವಂತ ಗಿಡಕ್ಕೆ. ಸೊ ಎಲೆಗಳಲ್ಲಿ ಏನಾಗ್ತವೆ ಅಂತಂತಂದರೆ ಅವು ಎಲೆ ಅಂಚಿನಿಂದ ತಿಳಿ ಬಣ್ಣ ಆಗಿ ಮತ್ತೆ ಮುದುಡ್ಕೊಂತ ಹೋಗ್ಬಿಡ್ತವೆ, ಕರ್ಲಿಂಗ್ ಅಂತೇಳಿ ಕರಿತೀವಿ. ಸೊ ಗಿಡಗಳು ಬೆಳವಣಿಗೆ ಆಗೋದಿಲ್ಲ, ಕುಡಿ ಇಲ್ಲಿರ್ತಕ್ಕಂಥ ಎಲೆಗಳೆಲ್ಲನೂ ಮುಟ್ಟಿರ್ದಂಗೆ ಆಗ್ಬಿಟ್ಟು ಸೊ ಮುಂದೆ ಬೆಳವಣಿಗೆ ಆಗೋದಿಲ್ಲ. ಮತ್ತು ಸಸ್ಯ ಹಂತದಲ್ಲಿ ರೋಗ ಅಥವಾ ಬಂತು ಅಂತಂದರೆ ಸಾಮಾನ್ಯವಾಗಿ ಇಳುವರಿ ನಷ್ಟ ಹೆಚ್ಚಿಗೆ ಆಗ್ತದೆ ಸರ್. ಮುಂದೆ ಹೂವು ಮತ್ತು ಕಾಯಿ ಹಂತದಲ್ಲಿ ಬಂದಾಗ ಅಷ್ಟು ಇಳುವರಿ ನಷ್ಟ ಆಗೋದಿಲ್ಲ, ಆದರೆ ಮೊದಲೇ ಸಸ್ಯ ಹಂತದಲ್ಲಿ ಬಂದಾಗ ಇಳುವರಿ ನಷ್ಟ ಜಬಾಳ ಆಗುತ್ತೆ. ಅಂದರೆ ಎಲ್ಲ ಒಂದು ಹಂತದಲ್ಲಿ ಬರುತ್ತೆ ರೋಗ ಇದು? ಹೌದೌದು, ಸಸ್ಯ ಹಂತದಿಂದ ಹಿಡ್ಕೊಂಡು ಕಾಯಿ ಹಣ್ಣಾಗುವಂಥ ಸಮಯದವರೆಗೂ ಬರ್ತದೆ. ಸಸ್ಯ ಹಂತದಲ್ಲಿ ಬಂತಂದ್ರೆ ಇಳುವರಿ ಒಂದು 70-80% ಇವನು ಹೆಚ್ಚು ಬರುವಂತ ಸಾಧ್ಯತೆನೂ ಇದೆ ಸರ್. ಮತ್ತೊಂದು ರೋಗ ಹೇಳಿರ್ತಾವೆ ಈ ಬುಡಕೊಳೆ ರೋಗ. ಹೌದು ಸರ್, ಈ ಟೊಮ್ಯಾಟೋದಲ್ಲಾಯ್ತು ಮತ್ತೆ ಮೆಣಸಿನಕಾಯಿ ಎಲ್ಲ ಆಯ್ತು, ಈ ಒಣ ಹವೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಶಿಲೀಂಧ್ರದಿಂದ ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರದಿಂದ ಬರ್ತಕ್ಕಂಥ ಈ ಒಂದು ರೋಗ ಸ್ಲಿರೋಷಮ್ ಅಂತೇಳಿ ಕರಿತೀವಿ, ಆಮೇಲೆ ಫಿಸೇರಿಯಂ ಅಂತೇಳಿ ಕರಿತೀವಿ, ಆಮೇಲೆ ಮ್ಯಾಕ್ರೋಫಾಮಿನ ಅಂತೇಳಿ ಒಂದು ಶಿಲೀಂಧ್ರ ಇದೆ. ಒಣ ಹವೆ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಮಣ್ಣಿನಲ್ಲಿ ತೇವಾಂಶದ ಕೊರತೆ, ಒಣ ಹವೆ ಇದ್ದಂಥ ಸಂದರ್ಭದಲ್ಲಿ ಈ ರೋಗ ಯಥೇಚ್ಛವಾಗಿ ಕಂಡು ಬರ್ತದೆ. ಸೊ ಏನಾಗುತ್ತೆ ಅಂತಂದ್ರೆ ಈ ಕಾಂಡದ ಭಾಗದಲ್ಲಿ ಸೊ ನೀರಿನಿಂದ ತೊಯ್ದಿರ್ತಕ್ಕಂಥ ಮಚ್ಚೆ ಇರ್ತದೆ, ಮತ್ತೆ ಕಂದು ಬಣ್ಣಕ್ಕೆ ಪರಿವರ್ತನೆ ಆಗಿ ಮೇಲ್ಗಡೆ ಇರ್ತಕ್ಕಂಥ ತೊಗಟೆ ಎಲ್ಲನೂ ಸ್ವಲ್ಪ ಮೆತ್ತಗಾಗ್ಬಿಟ್ಟು ಕೊಳತು ಬಿಡ್ತದೆ. ಸೊ ಯಾವಾಗ ಕೊಳತದೋ ಅದಾವಾಗ ನೀರು ಸರಬರಾಜು ಆಗೋದಿಲ್ಲ, ಗಿಡ ತಂತಾನೆ ಸೊರಗಿ ಸಾಯ್ತದೆ. ಅಂದ್ರೆ ಇದು ನೆಲಕ್ಕೆ ಹತ್ತಿದಂತ ಕಾಂಡ ಕೊಳಿತದಂತಿರೋ ಹೇಗೆ? ನೆಲಕ್ಕೆ ಹತ್ತಿರತಕ್ಕಂಥ ಕಾಂಡದ ಮೇಲೆ ಲಕ್ಷಣಗಳು ಕಂಡು ಬರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಆ ಬೇರು ಕೊಳೆ ಅಂತ ಸಾಧ್ಯತೆಯೂ ಹೆಚ್ಚಾಗಿ ಇರ್ತದೆ. ಅಂದ್ರೆ ಈಗ ಹೇಗೆ ಇದನ್ನ ಮತ್ತೆ ಹತೋಟಿ ಮಾಡೋದು, ಬರಲಾರದಂತೆ ಮಾಡೋದು ಮುನ್ನೆಚ್ಚರಿಕೆ ಅಥವಾ ಹೇಗೆ? ಇದು ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗ. ಈಗ ಸಾಮಾನ್ಯವಾಗಿ ನಾವು ಏನ್ ಮಾಡ್ಬೇಕು, ಒಂದು ಸಮಗ್ರ ಪದ್ಧತಿಗಳನ್ನ ಅನುಸರಿಸ್ಕೋಬೇಕಾಗ್ತದೆ. ಈಗ ಮೊದಲು ನಾವು ನಾಟಿ ಮಾಡುವಂತ ಸಂದರ್ಭದಲ್ಲಿ ಈ ಟೊಮ್ಯಾಟೊ ಸಸಿ ಆಯ್ತು, ಅದನ್ನ ಒಂದು ಜೈವಿಕ ಶಿಲೀಂಧ್ರ ನಾಶಕ ಟ್ರೈಕೋಡರ್ಮ ಅಂತ ಹೇಳಿದೆ, ಪ್ರತಿ ಲೀಟರ್ ನೀರಿಗೆ ಒಂದು 10 ಗ್ರಾಂನಷ್ಟು ದ್ರಾವಣ ಮಾಡಿಕೊಂಡು ನಾವು ಒಂದು ಸುಮಾರು 20 ನಿಮಿಷ ಬೇರನ್ನ ಅದ್ದು ಬಿಟ್ಟು ನಾಟಿ ಮಾಡ್ಕೋಬಹುದು. ಇದು ಒಂದು ಪದ್ಧತಿ ಇದೆ. ಆಮೇಲೆ ಬೀಜೋಪಚಾರನು ಮಾಡಬಹುದು. ಅದಲ್ಲದೇ ಸ್ವಲ್ಪ ಟ್ರೈಕೋಡರ್ಮ ಜೊತೆ ನಮ್ಮ ಕೊಟ್ಟಿಗೆ ಗೊಬ್ಬರ ಏನಿದೆಯಲ್ಲ, ಸುಮಾರು 100 ಕೆಜಿ ತಿಪ್ಪೆ ಗೊಬ್ಬರ, 2 ಕೆಜಿ ಟ್ರೈಕೋಡರ್ಮನ್ನ ಸಂಪತ್ ಬರೆಸಿ ಶೇಕಡಾ ಒಂದು 30-40% ತೇವಾಂಶ ಇರೋ ಹಂಗೆ ನೋಡಿಕೊಂಡು ನಾವು ಸುಮಾರು ಒಂದು ವಾರ ಇಲ್ಲ ಅಂತಂದ್ರೆ 15 ದಿವಸಗಳ ಕಾಲ ನಾವು ನೆರಳಲ್ಲಿ ಮಾಗಿಸಿ ಅದನ್ನು ಮಣ್ಣು 1 ಎಕರೆ ಪ್ರದೇಶಕ್ಕೆ ಹಾಕಿದಾಗ ಏನಾಗುತ್ತೆ, ಈ ಒಂದು ರೋಗಕಾರಕ ಶಿಲೀಂಧ್ರಗಳ ಸಂತತಿಯನ್ನು ಕಡಿಮೆ ಮಾಡಿ ರೋಗನ ಹತೋಟಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ನಾವು ಸಾವಯವ ಪದ್ಧತಿಯಲ್ಲಿ ಮಾಡ್ಕೊತಕ್ಕಂಥದ್ದು. ಒಂದು ವೇಳೆ ರೋಗ ಬಂತು ಅಂತ ಸಂದರ್ಭದಲ್ಲಿ ರೋಗ ಬಂದಿರತಕ್ಕಂಥ ಗಿಡಗಳನ್ನು ನಾವು ಕಿತ್ತು ನಾಶ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ರೋಗ ಹರಡಲಾರ್ದಂಗೆ ಸುಮಾರು ನಾವು ನೀರು ಕಟ್ಟುವಾಗ ಏನಾಗುತ್ತೆ, ನೀರಿನ ಮುಖಾಂತರ ರೋಗ ಪ್ರಸಾರ ಆಗ್ತಿರ್ತದೆ. ಸೊ ಅದನ್ನ ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ನಾವು ಪಕ್ಕದ ಸಾಲಲ್ಲಿ ನೀರನ್ನ ಆರಿಸೋದು ಉತ್ತಮ, ಸಾಲು ಬಿಟ್ಟು ಸಾಲು ಒಂದು. ಯಾಕಂದ್ರೆ ರೋಗ ಹತೋಟಿ ಅಂದ್ರೆ ಹರಡೋದು ಕಡಿಮೆ ಮಾಡ್ಬೇಕು. ಆಗ ಮತ್ತೆ ಅದನ್ನ ಈ ಶಿಲೀಂಧ್ರ ನಾಶಕಗಳಾಗಿರ್ತಕ್ಕಂಥ ಕಾರ್ಬನ್ಡೈಸಿಮ್ ಅಂತೇಳಿ ಇದೆ, ಪ್ರತಿ ಲೀಟರ್ಗೆ 2 ಗ್ರಾಂನಂತೆ, ಅದಕ್ಕೆ ಪರ್ಯಾಯವಾಗಿ ಥೈಫೆನೆಟ್ ಮೀಥೈಲ್ ಅಂತೇಳಿ ಒಂದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಇಲ್ಲಾಂತಂದ್ರೆ ಪ್ರೊಫಿಕೊನೋಸೋಲ್ ಅಂತಕ್ಕಂಥದ್ದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ನಾವು ದ್ರಾವಣ ಮಾಡಿಕೊಂಡು ಸುಮಾರು ಒಂದು ಗಿಡದ ಬೆಳವಣಿಗೆ ಅಂತ ನೋಡಿಕೊಂಡು ಸುಮಾರು ಒಂದು 500 ಮಿಲಿಯಿಂದ 1 ಲೀಟರ್ ದ್ರಾವಣವನ್ನ ಗಿಡದ ಬಡ್ಡಿಗೆ ತೊಯ್ಯೋ ಹಂಗೆ ನಾವು ಮಣ್ಣಿಗೆ ಸೇರಿಸ್ಬೇಕು. ಅವಾಗ ಏನಾಗುತ್ತೆ, ಒಂದರಿಂದ ಎರಡು ಸಲ ನಾವು ಮಾಡಿದಾಗ ಏನಾಗುತ್ತೆ, ಔಷಧಿ ಹಾಕಿದಾಗ ನೀರು ಕೊಡಬಾರ್ದು ನಾವು. ನೀರು ಕೊಟ್ಟಾಗ ಏನಾಗುತ್ತೆ, ಅದು ಡೈಲ್ಯೂಷನ್ ಅದ್ರ ಪರಿಣಾಮ ಕಡಿಮೆ ಆಗಿ ಹತೋಟಿಗೆ ಬರೋದಿಲ್ಲ. ಸೊ ಈಗ ಈ ಒಂದು ಎರಡು ಸಲ ಮಾಡಿದಾಗ ಏನಾಗುತ್ತೆ, ರೋಗ ಅಲ್ಲಿಗೆ ನಿಲ್ತದೆ. ನಂತರ ನಾವು ಟ್ರೈಕೋಡರ್ಮನ್ನ ಪ್ರತಿ ಲೀಟರ್ ನೀರಿಗೆ ಒಂದು 10 ಗ್ರಾಮ್ ಬೆರೆಸಿ ದ್ರಾವಣವನ್ನ ನಾವು ಹಾಕೋದ್ರಿಂದ ಏನಾಗುತ್ತೆ, ಇದನ್ನ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬಹುದು ಸರ್. ಇನ್ನ ಟೊಮ್ಯಾಟೊ ಹಣ್ಣುಗಳ ಮೇಲೆ ನೋಡ್ತೀವಿ ನಾವು, ಹಣ್ಣು ಟೊಮ್ಯಾಟೊ ಹಣ್ಣ ಮೇಲೆ ಈ ಚಿಕ್ಕೆಗಳು ಬಂದಿರ್ತವೆ, ಸಣ್ಣ ಸಣ್ಣ ಚಿಕ್ಕೆ ರೋಗ ಆ ತರ ಏನಾದ್ರು ಸಾಧ್ಯತೆ ಇದೆ, ಹಣ್ಣಿಗೆ ಅಂತ ಬರ್ತಾವ ರೋಗಗಳು? ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಶಿಲೀಂಧ್ರದಿಂದ ಬರ್ತಕ್ಕಂಥ ಚುಕ್ಕೆ ರೋಗ ಬಹಳ ಕಡಿಮೆ, ಆದ್ರೆ ಈ ವೈರಸ್ ಇಂದ ಬರ್ತಕ್ಕಂಥ ಒಂದು ಚುಕ್ಕೆಗಳು ಇರ್ತವೆ. ಅಂದ್ರೆ ಕೆಲವೊಂದು ನಾವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ, ಹಳದಿ ಬಣ್ಣ ಇರ್ತಕ್ಕಂಥ ಉಂಗ್ರ ಆಕೃತಿ ಚುಕ್ಕೆಗಳು, ಮತ್ತೆ ಹಳದಿ ಇರ್ಬೋದು, ಮತ್ತೆ ಕೆಂಪು ಇರ್ಬೋದು, ಆಮೇಲೆ ಮಾರ್ಕೆಟ್ ನಲ್ಲಿ ಧಾರಣೆ ಕಡಿಮೆ ಆಗ್ತಾ ಹೋಗ್ತಿರ್ತವೆ. ಇದು ಒಂದು ವೈರಸ್ ಇಂದ ಬರ್ತಕ್ಕಂಥ ಒಂದು ರೋಗ. ಸೊ ಅದು ಥ್ರಿಪ್ಸ್ ನುಸಿ ಅಂತ ಏನಿದೆಯಲ್ಲ, ಅದು ನುಸಿ ಪ್ರಸಾರ ಮಾಡ್ತಕ್ಕಂಥದ್ದು. ಈ ಒಟ್ಟಾರೆಯಾಗಿ ಎಲೆ ಮುದುಡ್ ರೋಗ ಆಯ್ತು, ಮತ್ತೆ ಈ ಒಂದು ಥ್ರಿಪ್ಸ್ ಇಂದ ಪ್ರಸಾರ ಆಗ್ತಕ್ಕಂಥ ನಂಜು ರೋಗಗಳನ್ನ ಹತೋಟಿ ಮಾಡ್ಕೋಬೇಕು ಅಂತಂದ್ರೆ, ನಾವು ಪ್ರಾರಂಭದಿಂದನೇ ಅದನ್ನ ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು. ಅಂದ್ರೆ ಹೊಲದ ಸುತ್ತಲೂ ಒಂದು ಜೋಳ ಆಯ್ತು, ಸಜ್ಜೆ ಆಯ್ತು, ದಟ್ಟವಾಗಿ ಒಂದು ಎರಡು ಸಾಲು ಹಾಕೋಬೇಕು. ಅದಲ್ಲದೇನೆ ಗಿಡದ ಇದು ಹೊಲದಲ್ಲಿ ಎಕರೆಗೆ ಒಂದು 10 ರಿಂದ 12 ಇವು ಅಂಟು ಬಲಗಳನ್ನ ಹಾಕೋಬೇಕು. ಏನಾಗುತ್ತೆ, ಈ ಥ್ರಿಪ್ಸ್ ನುಸಿ ಆಯ್ತು, ಬಿಳಿ ನೋಣ ಆಯ್ತು, ಆ ಅಂಟಿಗೆ ಅಂಟ್ಕೊಂಡು ರೋಗ ಪ್ರಸಾರ ಆಗೋದನ್ನ ಸಾಕಷ್ಟು ಮಟ್ಟಿಗೆ ನಾವು ಹತೋಟಿ ಮಾಡ್ಕೋಬಹುದು. ಇದು ಕೀಟನಾಶಕಗಳನ್ನ ಸಿಂಪಡಿಸೋಕಂತ ಅವಶ್ಯಕತೆ ಬಹಳ ಕಡಿಮೆ ಇರ್ತದೆ. ಸೊ ಇದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅದಲ್ಲದೇನೆ ನಾವು ಈ ಒಂದು ಏನಂತೀವಿ, ಜೈವಿಕ ಶಿಲೀಂಧ್ರ ನಾಶಕಗಳು, ವರ್ಟಿಸಿಲಿಯಂ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ. ಪ್ರತಿ ಲೀಟರ್ಗೆ 2 ಗ್ರಾಮ್ನಂತೆ ನಾವು ಮಿಶ್ರಣ ಮಾಡಿ ನಾವು ತಂಪಾಗಿರ್ತಕ್ಕಂಥ ಹೊತ್ತಿನಲ್ಲಿ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಕೀಟಗಳ ಮೇಲೆ ಬೆಳವಣಿಗೆ ಆಗಿ ಶಿಲೀಂಧ್ರ ಅಂದರೆ ಕೀಟಗಳನ್ನು ಸಾಯಿಸುವಂಥ ಒಂದು ಶಕ್ತಿ ಆ ಒಂದು ಜೈವಿಕ ಶಿಲೀಂಧ್ರ ನಾಶಕಗಳಿದೆ. ಇದನ್ನು ಒಂದು ನಾವು ಜೈವಿಕವಾಗಿ ಮಾಡ್ತಕ್ಕಂಥ ಒಂದು ಕ್ರಮಗಳು. ಅಲ್ಲದೇ ಈ ರಾಸಾಯನಿಕ ಪದ್ಧತಿಗಳಿಗೆ ಬಂದಾಗ ಈ ಮಾರ್ಕೆಟ್ನಲ್ಲಿ ಒಂದು ಅಫಿಡೋಫೈರಾನ್ ಅಂತಕ್ಕಂಥ ಹೊಸ ಒಂದು ಕೀಟನಾಶಕ ಇದೆ. ಮೊದಲು ನಾವು ಟ್ರೈಜೋಪಾಸ್ ಅಂತೇಳಿ ಕರಿತಿದ್ವಿ, ಅದು ಬ್ಯಾನ್ ಆಗಿದೆ ಈಗ. ಅಂದರೆ ಅಫಿಡೋಫೈರಾನ್ ಅಂತಕ್ಕಂಥದ್ದು ಪ್ರತಿ ಲೀಟರ್ಗೆ 2 ಮಿಲಿ ಬೆರೆಸಿ ನಾವು ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಒಂದು ಥ್ರಿಪ್ಸ್ ನುಸಿ ಆಯಿತು, ಮತ್ತು ಎಪಿಡ್ ಅಂತೇಳಿ ಕರಿತೀವಿ, ಹಸಿರು ಏನು ಹಸಿರು ಜಿಗಿ, ಇದನ್ನ ಮತ್ತೆ ಬಿಳಿ ನೋಣನ ಹತೋಟಿ ಮಾಡ್ಕೋಬಹುದು. ಸೊ ಇದಕ್ಕೆ ಪರ್ಯಾಯವಾಗಿ ಅಷ್ಟಮಪ್ರಿಡ್ ಅಂತೇಳಿ ಇದೆ. ಸೊ ಅದನ್ನು ಸಹ 1.2 ಗ್ರಾಮ್ಸ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟಗಳನ್ನ ಹತೋಟಿ ಮಾಡ್ಕೋಬಹುದು. ಇನ್ನ ಮತ್ತೊಂದು ಬೆಳೆ ಈ ಭಾಗದಲ್ಲಿ ನಾವೆಲ್ಲ ಬೆಂಡೆಯನ್ನ ನೋಡಬಹುದು ಬೇಸಿಗೆಯಲ್ಲಿ ಬಹಳಷ್ಟು. ಬೆಂಡೆ ಹೇಗೆ, ಬೆಂಡೆಗೆ ಬೇಸಿಗೆಯಲ್ಲಿ ಬಹಳಷ್ಟು ರೋಗಗಳು ಬರ್ತಾವಂತೀರ? ಬೆಂಡೆನೂ ಸಾಮಾನ್ಯವಾಗಿ ಬೆಳೀತಾ ಇದ್ದಾರೆ. ಸೊ ಅಲ್ಲಿ ಅದರಲ್ಲಿ ಈ ವೈರಸ್ ಇಂದ ಬರ್ತಕ್ಕಂಥದ್ದು ಎಲೆ ನಂಜು ರೋಗ ಅಂತೇಳಿ ಕರಿತೀವಿ. ಎಲೆಗಳೆಲ್ಲ ಹಳದಿ ಬಣ್ಣ ಆಗ್ತದೆ, ಹಳದಿ ನಂಜು ರೋಗ ಅಂತೇಳಿ ಎಲೆಗಳೆಲ್ಲ ನರಗಳೆಲ್ಲ ಹಳದಿ ಆಗ್ಬಿಟ್ಟಿರ್ತದೆ. ದೂರದಿಂದನ ಗೊತ್ತಾಗ್ಬಿಡುತ್ತೆ ಇದಕ್ಕೆ ನಂಜು ರೋಗ ಬಂದಿದೆ ಅಂತ. ಕಾಯಿನೂ ಹಳದಿ ಆಗುತ್ತೆ, ಕಾಯಿಗಳು ಹಳದಿ ಆಗೋದ್ರೆ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಧಾರಣೆ ಕಡಿಮೆ ಆಗ್ಬಿಡ್ತದೆ, ಯಾರು ತಗೊಳ್ಳೋದಿಲ್ಲ. ಒಮ್ಮೆ ಗಿಡನೇ ಹಳದಿ ಆದ್ ನೋಡಿರ್ತೀವಿ. ಹೌದೌದು, ಹೂಗಳು ಹಳದಿ ಆಗ್ತವೆ, ಮತ್ತೆ ಇದು ತೊಟ್ಟುಗಳಾಯ್ತು, ಮತ್ತೆ ಕಾಯಿಗಳಾಯ್ತು, ಎಲೆಗಳಾಯ್ತು, ಸಂಪೂರ್ಣ ಹಳದಿ ಆಗಿ ಏನಾಗುತ್ತೆ, ಬೆಳವಣಿಗೆ ಕುಂಠಿತ ಆಗ್ತದೆ, ಮತ್ತೆ ಇಳುವರಿನೂ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸರ್. ಇದು ಒಂದು. ಇದ್ರ ಜೊತೆಗೆ ಬೂದ್ ರೋಗನೂ ಬರ್ತದೆ ಬೆಂಡಿನಲ್ಲಿ. ಇವೆರಡು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ರೋಗಗಳು. ಹೇಗೆ ಮತ್ತಿದು ಅಂದ್ರೆ ಇದಕ್ಕೆ ವಾತಾವರಣ ಕಾರಣ ಅಂತೀರ ಅಥವಾ ಹೇಗೆ ಇದು ಬೂದ್ ರೋಗಕ್ಕೆ ಸರ್? ಈಗ ಒಣವೇ ಇರ್ತಕ್ಕಂಥ ಶುಷ್ಕ ವಾತಾವರಣ, ರಾತ್ರಿ ಹೊತ್ತು ಸ್ವಲ್ಪ ತಂಪಾಗಿರ್ತಕ್ಕಂಥ ವಾತಾವರಣ, ಹಗಲೊತ್ತಿನಲ್ಲಿ ಶುಷ್ಕ ಒಣವೇ ಇದ್ದಾಗ ಈ ಬೂದ್ ರೋಗ ಹೆಚ್ಚಾಗಿ ಬರ್ತದೆ. ಸೊ ಅದನ್ನ ಹತೋಟಿ ಮಾಡ್ಕೊಳಕ್ಕೆ ನಾವು ಎಕ್ಸಕೊನಸೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕನ ಬಳಸ್ಕೋಬಹುದು. ಒಂದು ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಹಾಕೋಬಹುದು, ಇಲ್ಲಾಂತಂದ್ರೆ ಡೈಫೆನ್ಕನಸೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ 1 ಮಿಲಿ. ಒಂದು ಸುಮಾರು ರೋಗನ ಪರಿಣಾಮ ಎಷ್ಟು ತೀವ್ರತೆ ಇದೆ ನೋಡಿಕೊಂಡು ನಾವು ಸಿಂಪರಣೆ ಮಾಡ್ಕೋಬೇಕು. ಸುಮ್ಮನೆ ಯಥೇಚ್ಛವಾಗಿ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಆ ತರಕಾರಿನಲ್ಲಿ ಒಂದು ಅವಶೇಷ ಉಳ್ಕೊಂಡು ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಅದು ರೋಗ ತೀವ್ರತೆ ನೋಡಿಕೊಂಡು 1 ಇಲ್ಲ 2 ಸಿಗ ಸಿಂಪರಣೆ ಮಾಡಿಕೊಂಡು ನಾವು ಹತೋಟಿ ಮಾಡ್ಕೋಬೇಕಾಗ್ತದೆ. ಇದೊಂದು ವಿಚಾರ. ಮತ್ತೆ ಹಳದಿ ನಂಜು ರೋಗ ಹತೋಟಿ ಮಾಡ್ಕೊಳ್ಳೋದಂತಂದ್ರೆ ಇದು ಒಂದು ಬಿಳಿ ನೊಣದಿಂದ ಪ್ರಸಾರ ಆಗ್ತದೆ. ಬಿಳಿ ನೊಣ ಅದನ್ನ ಹತೋಟಿ ಮಾಡ್ಕೋಬೇಕು. ಹೊಲದಲ್ಲಿ ಆಸರೆ ಸಸ್ಯಗಳು ಅಂತ ಹೇಳಿ ಕರಿತೀವಿ, ಅಂದ್ರೆ ಬೆಳೆ ಇರಲಾರ್ದಂತ ಸಂದರ್ಭದಲ್ಲಿ ಬೆಳೆ ಇದ್ದಾಗ ಏನಾಗುತ್ತೆ, ಆ ವೈರಾಣು ಈ ಕಳೆ ಸಸ್ಯಗಳಲ್ಲಿ ಆಶ್ರಯ ಪಡ್ಕೊಂಡಿರ್ತದೆ. ಈ ಪಾರ್ಥೇನಿಯಂ ಅಂತ ಹೇಳಿ ಕರಿತೀವಿ, ಆಮೇಲೆ ಕಡಲೆ ಮುಳ್ಳ ಅಂತ ಹೇಳಿ ಕರಿತೀವಿ, ಆಮೇಲೆ ಹಳದಿ ಇರ್ತಕ್ಕಂಥ ಒಂದು ನಾವು ಕ್ರೋಟಾನ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕಳೆಗಳಲ್ಲಿ ಈ ವೈರಸ್ ಇರ್ತದೆ. ಅಂತ ಕಳೆ ಸಸ್ಯಗಳನ್ನು ನಾವು ಏನ್ ಮಾಡ್ತೀವಿ, ಕಿತ್ತು ನಾಶ ಮಾಡ್ತಕ್ಕಂಥದ್ದು. ಸೊ ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ವೈರಾಣು ಮೂಲನೇ ನಾವು ಹತೋಟಿ ಮಾಡಿಕೊಂಡಾಗ ಪ್ರಸಾರ ಮಾಡೋದನ್ನ ಕಡಿಮೆ ಮಾಡ್ಕೋಬಹುದು. ಅದಲ್ಲದೇ ಬೇವಿನ ಮೂಲದ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ಕೋಬಹುದು, ಯಾಕಂದ್ರೆ ಆರೋಗ್ಯದ ದೃಷ್ಟಿ ಯಾಕಂದ್ರೆ ಕೆಲವು ರೈತರು ಇವತ್ತೇ ಸಿಂಪರಣೆ ಮಾಡ್ತಾರೆ ಮತ್ತೆ ನಾಳೆ ಮಾರ್ಕೆಟ್ಗೆ ತಂದ್ಬಿಡ್ತಾರೆ. ಸೊ ಹಾಗಾಗಿ ಬೇವಿನ ಮೂಲದ ಕೀಟನಾಶಕಗಳನ್ನ ಪ್ರತಿ ಲೀಟರ್ ನೀರಿಗೆ 2-3 mL ಸಿಂಪರಣೆ ಮಾಡ್ಕೊಳ್ಳೋದು ಉತ್ತಮ. ಅದಲ್ಲದೆ ಮತ್ತೆ ಅಫಿಡೋಫೈರಾನ್ ಅಂತಕ್ಕಂಥ ಶಿಲೀಂಧ್ರ ನಾಶಕವನ್ನು 2 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೊಂಡು ಹತೋಟಿ ಮಾಡ್ಕೋಬಹುದು ಸರ್. ಚವಳಿಕಾಯಿ ಒಂದು ಭಾಗದಲ್ಲಿ ನಾವು ನೋಡಬಹುದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಚವಳಿಕಾಯಿ ಬರ್ತದೆ ಬೇಸಿಗೆ. ಚವಳಿಕಾಯಿ ಬೆಳೆಗೆ ವಿಶೇಷವಾಗಿ ಏನು ಸಮಸ್ಯೆ, ರೋಗದ ಸಮಸ್ಯೆ ಏನು ಬರುತ್ತೆ ಬೇಸಿಗೆಯಲ್ಲಿ? ಬೇಸಿಗೆನಲ್ಲಿ ಹೆಚ್ಚಾಗಿ ಏನು ಕಂಡು ಬರೋದಿಲ್ಲ ಸಾಮಾನ್ಯವಾಗಿ, ಯಾಕಂದ್ರೆ ಒಣ ವೈರೋದ್ರಿಂದ ಶಿಲೀಂಧ್ರ ರೋಗಗಳು ಯಾವ ಹೆಚ್ಚಿಗೆ ಬರೋದಿಲ್ಲ. ಬಂದರೂ ಅಲ್ಲಲ್ಲಿ ಬೂದ್ ರೋಗ ಕಂಡು ಬರ್ತದೆ ಅಷ್ಟೇ. ಅದನ್ನ ಸಾಮಾನ್ಯವಾಗಿ ನಾವು ನೀರಿನಲ್ಲಿ ಕರಗುವ ಗಂಧಕಾಯಿ ಏನಿದೆ ಅದನ್ನ 2-3 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಹತೋಟಿ ಮಾಡ್ಕೋಬಹುದು ಸರ್. ಮೆಣಸಿನಕಾಯಿ ಅಲ್ಲಲ್ಲಿ ಬೇಸಿಗೆಯಲ್ಲಿ ರೈತರು ಬೆಳೀತಾರೆ, ಏನು ಗಮನಿಸ್ತಾ ಇದ್ದಿರ್ತಾವ ಬೇಸಿಗೆಯಲ್ಲಿ ಯಾವ ರೋಗಗಳು ಮೆಣಸಿನಕಾಯಿ ಬರ್ತವೆ ಮತ್ತು ಅದರ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತೀರಿ? ಮೆಣಸಿನಕಾಯಿ ಒಂದು ದೀರ್ಘಾವಧಿ ಬೆಳೆ, ಹಾಗೂ ಇದರಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಒಣವೆ ಇರೋದ್ರಿಂದ ಬೇರುಕೊಳೆ ರೋಗ ಬರ್ತದೆ. ಕಾಂಡಕೊಳೆ ರೋಗ, ಬೇರುಕೊಳೆ ರೋಗ ಅಂತೇಳಿ ನಾವೇನು ಕರಿತೀವಿ. ಬೂದ್ ರೋಗ ಬರ್ತಕ್ಕಂಥದ್ದು ಸಾಮಾನ್ಯ. ಇದಲ್ಲದೇ ನಂಜಾಣು ರೋಗಗಳು ಹೆಚ್ಚಾಗಿ ಕಂಡು ಬರ್ತವೆ, ಅಂದ್ರೆ ಎಲೆ ಮುಟ್ರ ರೋಗ ಅಂತ ಹೇಳ್ಬಿಟ್ಟು ಬಹಳ ತೀವ್ರ ಪ್ರಭಾವ ಬೀರಿ ಇಳುವರಿ ಕಡಿಮೆ ಮೊದಲ ಹಂತದಲ್ಲಿ ಬೇಗ ಬಂದ್ಬಿಟ್ರೆ ಇದು ಇಳುವರಿ ಬಹಳ ಕಷ್ಟ, ಹೂವು ಬರೋದಿಲ್ಲ, ಕಾಯಿ ಬರೋದಿಲ್ಲ, ಇಳುವರಿನಲ್ಲಿ ಬಹಳ ನಷ್ಟ ಉಂಟಾಗ್ತದೆ. ಹೇಗೆ ಇದನ್ನ ಅಂದ್ರೆ ನಂಜಾ ಇದು ರಸ ಇರುವ ಕೀಟದಿಂದ ಹರಡತದೆ? ಈ ಒಂದು ಬಿಳಿ ನೊಣ ಅಂತ ಏನ್ ಹೇಳಿದ್ವಲ್ಲ ಸರ್, ಅದ್ರ ಮುಖಾಂತರನೇ ಹರಡ್ತಕ್ಕಂಥದ್ದು ಈ ಒಂದು ಎಲೆ ಮುಟ್ರ ರೋಗ, ಈ ಬೂದ್ ರೋಗ ಅಂತೇಳಿ ಕರಿದೀವಿ. ಆಮೇಲೆ ಇದು ಬುಡಕೊಳೆ ರೋಗ ಆಯ್ತು, ನಟೆ ರೋಗ ಅಂತೇಳಿ ಕರೆದ್ವಲ್ಲ. ಸೊ ಇವು ಸಾಮಾನ್ಯ ಮೆಣಸಿನಕಾಯಲ್ಲಿ ಕಂಡು ಬರ್ತಕ್ಕಂಥವು. ಸೊ ಇದನ್ನ ನಾನು ಆಗ್ಲೇ ಟೊಮ್ಯಾಟೋ ಹೇಳಿದ್ರಲ್ಲ, ಸೊ ಅದೇ ಕ್ರಮಗಳನ್ನ ಇಲ್ಲೂ ಸಹ ನಾವು ಮಾಡೋದ್ರಿಂದ ಏನಾಗುತ್ತೆ ಹತೋಟಿ ಮಾಡ್ಕೋಬಹುದು ಸರ್. ಮತ್ತೊಂದು ಸೌತೆಕಾಯಿ ಬೆಳೆ, ಸೌತೆಕಾಯಿನ ಈ ಭಾಗದಲ್ಲಿ ಬೇಸಿಗೆಯಲ್ಲಿ ನಾವು ನೋಡ್ತೀವಿ ಅಲ್ಲಲ್ಲಿ ಬೆಳೆಯನ್ನ, ಇಳುವರಿ ಕಡಿಮೆ ಇರುತ್ತೆ. ಸೌತೆಕಾಯಿ ರೈತರು ಹೇಳೋದು ಇಳುವರಿ ಬಹಳಷ್ಟು ಬರೋದಿಲ್ಲ ಸೌತೆಕಾಯಿ ಬೇಸಿಗೆಯಲ್ಲಿ ಅಂತಾರೆ, ಬೆಳವಣಿಗೆ ಕುಂಠಿತ ಇರುತ್ತೆ. ಏನು ಇದರಲ್ಲಿ ವಿಶೇಷವಾಗಿ ರೋಗಗಳು ಏನ್ ಬರ್ತವೆ ಸೌತೆಕಾಯಿ? ಇದರಲ್ಲೂ ಬೇಸಿಗೆನಲ್ಲಿ ಅಂತ ರೋಗಗಳೇನ್ ಕಂಡು ಬರಲ್ಲ, ಬಂದ್ರು ಅಲ್ಲಲ್ಲಿ ಬೂದ್ ರೋಗ ಬರ್ತದೆ. ಬೂದಿ ರೋಗ ಒಣಹವೆ ಇದ್ರೆ ಬರುತ್ತಂತೆ, ಬೂದ್ ರೋಗ ಬರುತ್ತೆ. ಆಮೇಲೆ ಬೂಜ್ ರೋಗ ಅಂತೇಳಿ ಇನ್ನೊಂದು ಡೌನಿ ಮಿಲ್ಡ್ ಅಂತ ಹೇಳಿ ಕರಿತೀವಿ. ಎಲ್ಲಿ ಯಥೇಚ್ಛವಾಗಿ ನೀರು ಕೊಡ್ತಾರೆ ರೈತರು, ಕೆಲವು ರೈತರು ಏನ್ ಮಾಡ್ತಾರೆ ಗಿಡ ಒಣಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಥೇಚ್ಛವಾಗಿ ನೀರು ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲಿ ಮರದ ನೆರಳಿರ್ತದಲ್ಲ ಅಂತ ಒಂದು ಗಿಡಗಳಲ್ಲಿ ಬೂಜು ರೋಗ ಕಂಡು ಬರ್ತಕ್ಕಂಥದ್ದು. ಆಮೇಲೆ ಎಲೆಗಳೆಲ್ಲ ಅರ್ಶನಕ್ಕ ಕಂಡು ಬಂದು ಉದುರ್ತಾ ಹೋಗ್ತಿರ್ತವೆ. ಸೊ ಈ ಬೂಜು ರೋಗನ ಹತೋಟಿ ಮಾಡ್ಕೊಳ್ಳೋಕೆ ನಾವು ಈ ಬೀಜೋಪಚಾರನೂ ಮಾಡ್ಬೋದು. ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಸಬ್ ಇರ್ತಕ್ಕಂಥ ಒಂದು ಸಂಯುಕ್ತ ಶಿಲೀಂಧ್ರ ನಾಶಕ ಪ್ರತಿ ಕೆಜಿ ಬೀಜಕ್ಕೆ ಒಂದು 4 g ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಬೂಜ್ ರೋಗನ ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡ್ಕೋಬಹುದು. ಮತ್ತೆ ಸಿಂಪರಣೆನೂ ಮಾಡ್ಕೋಬಹುದು, 1-2 ಸಿಂಪರಣೆ ಈ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಬ್ ಇರ್ತಕ್ಕಂಥ ಒಂದು ಶಿಲೀಂಧ್ರ ನಾಶಕ. ಹಾಗೇನೆ ಝೈನಬ್ ಸಹ ನಾವು 2 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೋಬಹುದು. ಇದು ಒಂದು. ಆಮೇಲೆ ಬೂದ್ ರೋಗಕ್ಕೆ ಬಂದಾಗ ಈ ಸಾಮಾನ್ಯವಾಗಿ ರೈತರು ಇದನ್ನ ಏನಂತೀವಿ ನೀರಿನಲ್ಲಿ ಕರಗುವ ಗಂಧಕನ್ನ ಸಿಂಪರಣೆ ಮಾಡಬಾರದು ಸೌತೆಕಾಯಿ ಬೆಳೆಗೆ. ಸೌತೆಕಾಯಿ ಬೆಳೆಗೆ ಕುಂಬಳ ಜಾತಿಯ ಒಂದು ಬೆಳೆ. ಹೌದು. ಈ ಯಾಕಂದ್ರೆ ಬೇಸಿಗೆ ಬಿಸಿಲು ಸಿಕ್ಕಾಗ ಬಹಳ ಇರೋದ್ರಿಂದ ಅವಾಗ ಎಲೆ ಸುಡ್ತಕ್ಕಂಥದ್ದು ಮತ್ತೆ ಗಿಡ ಒಣಗ್ತಕ್ಕಂಥ ಒಂದು ಲಕ್ಷಣಗಳನ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನ ಅನುಸರಿಸಬೇಕಾಗ್ತದೆ ರೈತರು. ಒಟ್ಟ ಸಿಂಪರಣೆ ಮಾಡಬಾರ್ದು. ಅದ್ರ ಪರ್ಯಾಯವಾಗಿ ನಾವು ಕಾರ್ಬನ್ಡೈಸಿಮ್ ಇದೆ, 1 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು. ಮತ್ತೆ ಎಕ್ಸಾಕೊನಜೋಲ್ ಅಂತ ಕೇಳಿ ಇದೆ, ಅದನ್ನು 1 l ನೀರಿಗೆ ಪ್ರತಿ 1 mL ಹಾಕಿ ಬೆರೆಸಿ ಸಿಂಪರಣೆ ಮಾಡ್ಕೋಬಹುದು. ಸೊ ಇದು ಒಂದು. ಈರುಳ್ಳಿ ಬೆಳೆ ಬೇಸಿಗೆಯಲ್ಲಿ ನಮ್ಮ ರೈತರು ಬೆಳೀತಾರೆ, ಈರುಳ್ಳಿಗೆ ಏನು ಸಮಸ್ಯೆ ಬರ್ತಾವಂತಾರೆ ಬೇಸಿಗೆಯಲ್ಲಿ? ಬೇಸಿಗೆನಲ್ಲಿ ನಾವು ಹೆಚ್ಚಿಗೇನು ರೋಗಗಳು ಕಂಡು ಬರೋದಿಲ್ಲ. ಆದರೆ ಈ ಕೆಲವೊಂದು ಭಾಗಗಳು ಏನ್ ಮಾಡ್ತಾರೆ ಅಂತಂದ್ರೆ ನೀರಾವರಿ ಪದ್ಧತಿ, ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಹೋಗ್ತಾರೆ, ತುಂತುರು ನೀರಾವರಿ ಹೋಗ್ತಾರೆ. ಎಲ್ಲಿ ತುಂತುರು ನೀರಾವರಿಗೆ ಹೋಗ್ತಾರೆ ಅಲ್ಲಿ ನಾವು ನೇರಳೆ ಮಚ್ಚೆ ರೋಗ ಅಂತೇಳಿ ಕರಿತೀವಿ. ಯಾಕೆ ಹೇಳ್ತೀನಿ, ಬೇಸಿಗೆನಲ್ಲೂ ಬರ್ತದೆ, ಯಾಕಂದ್ರೆ ಇದು ತುಂತುರು ನೀರಾವರಿನಲ್ಲಿ ಸಾಮಾನ್ಯವಾಗಿ ಇದು ಮಳೆ ತರನೇ ಸುಮಾರು 1 g ಹೊತ್ತು 2 g ಹೊತ್ತು ನೀರನ್ನ ಹರಿಸ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಯಥೇಚ್ಛವಾಗಿ ತೇವಾಂಶ ಇದ್ದಾಗ ಈ ನೇರಳೆ ಮಚ್ಚೆ ರೋಗ ದುಂಡಾಕೃತಿಯ ಒಂದು ಚುಕ್ಕೆಗಳು ಎಲೆ ಮೇಲೆ ಕಂಡು ಬಂದು ಎಲೆಗಳು ಒಣಗಿ ಹೋಗ್ತಿರ್ತದೆ. ಹಾಗಾಗಿ ಇದು ಒಂದು ತ್ರಿಪ್ಸು ಇರೋದ್ರಿಂದನೂ ಸಹ ರೋಗದ ತೀವ್ರತೆ ಹೆಚ್ಚಾಗ್ತದೆ ಸರ್. ಇದಕ್ಕೆ ಏನು ಹತೋಟಿ? ಇದನ್ನು ಹತೋಟಿ ಮಾಡ್ಕೋಬೇಕಂದ್ರೆ ಪ್ರಾರಂಭದಲ್ಲಿ ನಾವು ಮ್ಯಾಂಕೋಜೆಬ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮ್ಯಾಂಕೋಜೆಬ್ ಸೊ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬೋದು. ಸೊ ಈ ರೋಗದ ತೀವ್ರತೆ ಹೆಚ್ಚಾದಾಗ ನಾವೇನು ಮಾಡಬೇಕು ಅಂತಂದರೆ ಒಂದು ಕೀಟನಾಶಕ, ಒಂದು ಇಮ್ಡಾಕ್ಲೋಪ್ರಿಡ್ ಅಂತೇಳಿ ಪ್ರತಿ ಲೀಟರ್ಗೆ 1/4 ಮಿಲಿ, ಅದ್ರ ಜೊತೆಗೆ ಡೈಫೆಂಕನಸೋಲ್ ಅಂತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ 1 ಮಿಲಿ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ನಾವು ಬೀಜೋಪಚಾರ ಮಾಡೋದ್ರಿಂದ ಬಹಳ ಮುಖ್ಯ. ಟ್ರೈಕೋಡರ್ಮ ಆಯ್ತು, ಸುಡೋಮನಸ್ ಆಯ್ತು, ಈ ಬೇಸಿಗೆನೆಲ್ಲ ಆಯ್ತು, ಮತ್ತೆ ಗಿಡದ ಒಂದು ಬೆಳವಣಿಗೆ ಪ್ರಚೋದಕ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ದಷ್ಟಪುಷ್ಟವಾಗಿ ಸಸಿಗಳು ಬೆಳವಣಿಗೆ ಬಂದು ರೋಗ ನಿರೋಧಕ ಶಕ್ತಿ ಇರ್ತದೆ. ಅದಕ್ಕೆ ನಾವು ಪ್ರತಿ ಕೆಜಿ ಬೀಜಕ್ಕೆ ಒಂದು 5-10 ಗ್ರಾಮ್ನಷ್ಟು ಟ್ರೈಕೋಡರ್ಮ ಮತ್ತು ಸುಡೋಮನಾಸ್ನ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಏನಾಗುತ್ತೆ, ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ನಾವು ಸಿಂಪಡಣೆ ಮಾಡೋದಕ್ಕಿಂತ ಈ ತುಂತುರು ನೀರಾವರಿ ಏನಿದೆಯಲ್ಲ ಅದನ್ನು ನಾವು ಹದವರಿತು ತೇವಾಂಶ ಇದೆಯಾ ಇಲ್ಲ ನೋಡಿಕೊಂಡು ನಾವು ಸಿಂಪಡಣೆ ಅಂದರೆ ನೀರು ಕೊಡೋದ್ರಿಂದ ಏನಾಗುತ್ತೆ, ಅದರಿಂದನೂ ಸಾಕಷ್ಟು ರೋಗ ಹರಡೋದನ್ನು ತಪ್ಪಿಸ್ಬೋದು ಮತ್ತು ತೀವ್ರತೆಯನ್ನು ಕಡಿಮೆ ಮಾಡ್ಕೋಬೋದು. ಇನ್ನ ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನ ನಮ್ಮ ರೈತ ಬಂದವರು ಕಲ್ಲಂಗಡಿನ ಬೆಳೀತಿರ್ತಾರೆ. ಕಲ್ಲಂಗಡಿಗೆ ಏನು ಸಮಸ್ಯೆ ಬರ್ತವೆ ರೋಗಕ್ಕೆ ಸಂಬಂಧಪಟ್ಟಂಗೆ? ಕಲ್ಲಂಗಡಿ ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ಬೆಳೆ, ಹಣ್ಣಿನ ಬೆಳೆ ಅಂತ ಹೇಳ್ಬೋದು, ತರಕಾರಿ ಬೇಸಿಗೆನಲ್ಲಿ ಒಂದು ಹಣ್ಣು ತಿನ್ನೋದ್ರಿಂದ ತಂಪಾಗ್ತದೆ, ಹಾಗಾಗಿ ರೈತರು ಬೆಳವಣಿಗೆ ಆಗ್ತಿರ್ತಾರೆ ಬಹಳ ಆಗ್ತಿರ್ತಾರೆ. ಅದರಲ್ಲಿ ಕಂಡು ಬರೋದ್ರಿಂದ ಬೂದು ರೋಗ ಒಂದಿದೆ, ಆಮೇಲೆ ಒಂದು ಅಂಟು ಜಿಗಿಟ್ ರೋಗ ಅಂತೇಳಿ ಬರ್ತದೆ. ಕಾಂಡದ ಮೇಲೆ ಅಲ್ಲಲ್ಲಿ ಒಂದು ಹನಿ ಹನಿ ಆಗಿ ಒಂದು ಕಾಂಡ ಸೀಳ್ಕೊಂಡು ಜಿಗಿಟು ದ್ರವ ಬರ್ತಿರ್ತದೆ, ಹಾಗಾಗಿ ಕಾಂಡ ಕೊಳೆಯುವಂಥದ್ದು ಒಣಗ್ತಕ್ಕಂಥದ್ದು ನಾವು ನೋಡ್ಬೋದು. ಇದ್ರ ಜೊತೆಗೆ ಬೂದು ರೋಗ ಬರ್ತದೆ. ಬೂದು ರೋಗ ಎಲೆ ಎಲ್ಲ ಬೆಳಗಾಗಿರ್ತಾವೆ, ಬೆಳಗ್ ಆಗ್ಬಿಟ್ಟು ಕಾಯಿನೂ ಸಹ ಬೆಳಗಾಗಿರ್ತಾವೆ. ಹೌದು, ಎಲೆ ಮೇಲೆಲ್ಲಾನು ಬಿಳಿ ಪುಡಿ ಏನು ಉದುರಿಸಿರ್ತೀವಲ್ಲ, ಸುಣ್ಣದ ಪುಡಿ ಟೈಪ್ ಆ ತರ ಕಂಡು ಬರ್ತಿರ್ತದೆ. ಆಮೇಲೆ ವೈರಸ್ ರೋಗ, ನಂಜು ರೋಗ ಅಂತಂದ್ರೆ ಕುಡಿ ಸಾಯುವ ನಂಜು ರೋಗ ಅಂತೇಳಿ ತ್ರಿಪ್ಸ್ನುಸಿಂದ ಪ್ರಸಾರ ಆಗ್ತಕ್ಕಂಥದ್ದು, ಅದನ್ನು ಸಹ ಬೇಸಿಗೆನಲ್ಲಿ ಹೆಚ್ಚೆಚ್ಚುವಾಗಿ ಕಂಡು ಬರ್ತದೆ ಸರ್. ಹತೋಟಿ ಹೇಗೆ ಮಾಡ್ಬೇಕು ಅಂತಿದ್ದೀನಿ? ಅಂಟು ಜಿಗಿಟ್ ರೋಗ ಅಂತೇಳಿ ಕರೆದವಲ್ಲ, ಅದನ್ನ ನಾವು ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ ಒಂದು 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಆಮೇಲೆ ಮ್ಯಾಂಕೋಸೆಬ್ ಇದೆಯಲ್ಲ ಅದನ್ನು ಒಂದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬಹುದು. ಇದಲ್ಲದೇ ಪ್ರಾರಂಭಿಕ ಹಂತದಲ್ಲಿ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಒಂದು ಕ್ಯಾಪ್ಟನ್ ಅಂತ ಆಯ್ತು, ಕ್ಯಾಪ್ಟನ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಥೈರಾಮ್ ಅಂತಕ್ಕಂಥದ್ದು. ನಾವು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ, ಒಂದು ಸಸಿ ಹಂತದಲ್ಲಿ ಹತೋಟಿ ಮಾಡ್ಕೋಬಹುದು, ನಂತರದ ದಿನಗಳಲ್ಲಿ ಶಿಲೀಂಧ್ರ ನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಕೋಬಹುದು. ಝೈನೆಬ್ ಆಯ್ತು, ಮತ್ತೆ ಕಾಪರಾಕ್ಸಿ ಕ್ಲೋರೈಡ್ ಆಯ್ತು, ಮ್ಯಾಂಕೋಸೆಬ್ ಆಯ್ತು, ಸೊ ಇದನ್ನ ಸಿಂಪಡಣೆ ಮಾಡ್ಕೊಂಡು ಹತೋಟಿ ಮಾಡ್ಕೋಬಹುದು. ಬೂದು ರೋಗಕ್ಕೆ ನಾನು ಆಗ್ಲೇ ಹೇಳದ್ನಲ್ಲ, ಈ ಸೌತೆ ಜಾತಿಗೆ ಸೇರಿರ್ತಕ್ಕಂಥವನ್ನ ಕಾರ್ಬನ್ ಡೈಜಿಮ್ ಒಂದು ಗ್ರಾಮ್ ನೀರಿನಲ್ಲಿ ಕರಗುವ ಗಂಧಕವನ್ನ ಸಿಂಪಡಣೆ ಮಾಡಬಾರ್ದು, ಅದೊಂದು ಹತೋಟಿ ಮಾಡ್ಕೋಬಹುದು. ಮತ್ತೆ ಈ ಥ್ರಿಪ್ಸ್ ನಿಂದ ಪ್ರಸಾರ ಆಗ್ತಕ್ಕಂತ ಒಂದು ನಂಜು ರೋಗ ಏನಿದೆ ಎಲ್ಲ ಕುಡಿ ಸಾಯ್ತಕ್ಕಂಥ ಎಲೆಗಳ ಮೇಲೆಲ್ಲ ಕುಡಿ ಎಲೆಗಳೇನಾಗುತ್ತೆ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ, ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗಿ ಕುಡಿ ಎಲ್ಲಾನು ಒಣಗ್ಬಿಡ್ತದೆ. ಸೊ ಮುಂದಕ್ಕೆ ಬೆಳವಣಿಗೆ ಬರೋದಿಲ್ಲ, ಗಿಡ ಸಾಯ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಸರ್. ಸೊ ಇದನ್ನ ಹತೋಟಿ ಮಾಡ್ಕೊಳ್ಳೋಕೆ ಬೀಜೋಪಚಾರ ಮಾಡ್ಬೇಕಾಗ್ತದೆ. ಬೀಜೋಪಚಾರ ಇಮ್ಡಾಕ್ಲೋಪ್ರಿಡ್ ಅಂತೇಳಿ ಅದಕ್ಕೆ ಸಪರೇಟ್ ಆಗಿ ಗೌಚ ಅಂತೇಳಿ ಬರ್ತದೆ, ಅದನ್ನ ಪ್ರತಿ ಕೆಜಿ ಬೀಜಕ್ಕೆ ಒಂದು 5-6 ಮಿಲಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸುಮಾರು 25-30 ದಿವಸಗಳವರೆಗೂ ಥ್ರಿಪ್ಸ್ ಹಾವಳಿನ ಹತೋಟಿ ಮಾಡ್ಕೋಬಹುದು. ನಂತರದ ದಿನಗಳಲ್ಲಿ ಥ್ರಿಪ್ಸ್ನ ಹತೋಟಿ ಮಾಡ್ಕೊಳ್ಳೋಕೆ ಈ ಫಿಪ್ರೋನಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಪ್ರತಿ ಲೀಟರ್ ನೀರಿಗೆ 1 ಮಿಲಿ, ಆಮೇಲೆ ಅಸಿಪೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಾಡ್ಕೋಬೋದು. ಆಮೇಲೆ ಅಸ್ಟಾಮೋಪ್ರಿಡ್ ಅಂತೇಳಿ ಕೀಟನಾಶಕ ಇದಾವೆ. ಸೊ ಅಂದರೆ ಇವು ಪರ್ಯಾಯವಾಗಿ ನಾವು ಸಿಂಪಡಣೆ ಮಾಡ್ತಿರ್ಬೇಕು, ಒಂದೇ ಕೀಟನಾಶಕನ ಸಿಂಪಡಣೆ ಮಾಡ್ಕೋಬೋದು. ಇದು ಮುಖ್ಯವಾಗಿ ಪದೇ ಪದೇ ಕೀಟನಾಶಕ ಸಿಂಪಡಣೆ ಮಾಡೋದ್ರ ಬದಲು ಪರ್ಯಾಯವಾಗಿ ಒಂದು ಕೀಟನಾಶಕ ಇನ್ನೊಂದು ಬೇವಿನ ಮೂಲದ ಕೀಟನಾಶಕ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಥ್ರಿಪ್ಸ್ನೋಸಿಗೆ ಆ ಒಂದು ರಸ ಇರತಕ್ಕಂಥ ಶಕ್ತಿ ಕಡಿಮೆ ಆಗಿ ನಾವು ನೆಕ್ಸ್ಟ್ ನಂತರ ಒಂದು ವಾರದಲ್ಲಿ ಕೀಟನಾಶಕ ಮಾಡಿದಾಗ ಏನಾಗುತ್ತೆ, ಅದರ ಶಕ್ತಿ ಕಡಿಮೆ ಆಗಿರ್ತದೆ ಕೀಟದ. ಸೊ ತಕ್ಷಣ ಸಾಯ್ತಕ್ಕಂಥ ಸಾಧ್ಯತೆ ಹೆಚ್ಚು, ಹಾಗಾಗಿ ನಾವು ಪರಿಣಾಮಕಾರಿಯಾಗಿ ತಟ್ಟಿ ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ಕೀಟನಾಶಕ ಸಿಂಪಡಣೆ ಮಾಡೋದು ಮುಖ್ಯ ಅಲ್ಲ, ಭೌತಿಕವಾಗಿ ನಾವು ಈ ನೀಲಿ ಅಂಟುಬಲೆಗಳು ಬಂದಿದ್ದಾವೆ, ಹಳದಿ ಅಂಟುಬಲೆಗಳು ಬಂದಿದ್ದಾವೆ, ಪ್ರತಿ ಎಕರೆಗೆ ಒಂದು 10-12 ಅಂದ್ರೆ ಹೆಕ್ಟರ್ಗೆ ಅಂತಂದ್ರೆ ಒಂದು 20-25 ಅಂಟುಬಲಗಳನ್ನ ಹಾಕೋದ್ರಿಂದ ರೈತರು ಅನುಭವನು ಹೇಳಿದ್ದಾರೆ. ಸೊ ಸಾಕಷ್ಟು ಹುಳುಗಳೆಲ್ಲ ಅಂಟ್ಕೊಂಡು ಸರ್ ರೋಗ ಪ್ರಸಾರ ಆಗೋದು ಮತ್ತು ಕೀಟನಾಶಕ ಸಿಂಪಡಣೆ ಮಾಡೋದು ಕಡಿಮೆ ಆಗಿದೆ ಅಂತೇಳಿ, ಈ ಒಂದು ಕ್ರಮಗಳನ್ನು ನಾವು ಅನುಸರಿಸಿದ್ರೆ ಬಹಳ ಉತ್ತಮ. ಈ ಅಲ್ಲದೇ ಸುತ್ತಲೂ ಒಂದು ಜೋಳ ಆಯ್ತು ಸಜ್ಜೆ ಆಯ್ತು ಹಾಕೊಂಡಾಗ ಈ ಬೇಸಿಗೆನಲ್ಲಿ ಮೇವಿಂದ ಒಂದು ಅನುಕೂಲತೆ ಆಗ್ತದೆ ಮತ್ತೆ ರೋಗ ಹರಡೋದನ್ನು ತೊಟ್ಟಿ ಮಾಡ್ಕೋಬಹುದು ಸರ್. ಒಳ್ಳೆಯದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಇದುವರೆಗೆ ವಿಶೇಷವಾಗಿ ಬೇಸಿಗೆಯಲ್ಲಿ ಬೆಳೀತಕ್ಕಂಥ ತರಕಾರಿಗಳಿಗೆ ಏನೆಲ್ಲ ರೋಗಗಳು ಬರ್ತವೆ ಅವುಗಳ ನಿರ್ವಹಣೆಯನ್ನು ರೈತರು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಿರಿ. ರೈತ ಬಾಂಧವರು ರೋಗ ಬಂದಾಗ ಓಡಾಡಿ ರೋಗನಾಶಕ ಸಿಂಪರಣೆ ಮಾಡೋದ್ರ ಬದಲಾಗಿ ರೋಗ ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಮಾಡಿದ್ದಾದರೆ ಖಂಡಿತ ಇಳುವರಿನೂ ಜಾಸ್ತಿ ಪಡ್ಕೋಬೋದು, ಜೊತೆಗೆ ಖರ್ಚಿನಲ್ಲಿ ಉಳಿತಾಯವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಒಂದು ವಿಚಾರವನ್ನು ರೈತ ಬಾಂಧವರು ಗಮನಿಸಲಿ. ತಜ್ಞರ ಸಲಹೆ ಮೇರೆಗೆ ರೋಗನಾಶಕ ಕೀಟನಾಶಕಗಳನ್ನು ಆಯ್ಕೆ ಮಾಡಿ ಸಿಂಪರಣೆಯನ್ನು ಮಾಡಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಬೇಸಿಗೆ ತರಕಾರಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ನಾಳೆ ಅಂದರೆ 1/5/2025 2 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ತಿಳಿದಿದೆ. ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ 71%, ಕನಿಷ್ಠ ಆರ್ದ್ರತೆಯ ಪ್ರಮಾಣ 32% ಇರುವುದು. 12 ಕಿಲೋಮೀಟರ್ ಪ್ರತಿ ಗಂಟೆಗೆ ಗಾಳಿ ಚಲಿಸುವ ವೇಗವಿದೆ. ಈ ಒಂದು ಹವಾಮಾನ ವರದಿಯ ಪ್ರಕಾರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ನೋಡುವುದಾದರೆ, ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕಗಳು, ಛತ್ರಿ ಅಥವಾ ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಬಹುದು. ಅಂದರೆ 12:00 AM to 3:00 PM ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಬೇಸಿಗೆಯಲ್ಲಿ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಗಟ್ಟಲು ಹೆಕ್ಟೇರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕ್ ಕಾರ್ಬ 75 WP ಅಥವಾ ಇಮಾಮೆಕ್ಟಿನ್ ಬೆಂಜಾಯಿಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟ್ಟು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಿಟಮಾಪ್ರಿಟ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜಾಯಿಟ್ 5% SG ಅಥವಾ 0.2 ಮಿಲಿಲೀಟರ್ ಸ್ಪೈನೋಸೈಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾಎಂಟ್ರಿನಿಲುಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯುಜಿನಾಲ್ ಮತ್ತು 1 ಮಿಲಿಲೀಟರ್ ಮೈಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣ ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 PPM ಅಂದರೆ 2 ಗ್ರಾಂ ನ್ಯಾಪ್ಥಲೀನ್ ಅಸಿಟೆಕ್ ಆ್ಯಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವುದನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸ್ಥಳೀಯ ದೈನಂದಿನ ವಾತಾವರಣವು ಎಮ್ಮೆಗಳ ನಿರ್ವಹಣೆಗೆ ಉತ್ತಮವಾಗಿದ್ದು ಈ ಸಮಯದಲ್ಲಿ ಬೆದೆಗೆ ಬಂದ ಎಮ್ಮೆಗಳ ಸರಿಯಾದ ಬೆದೆಯ ಅವಧಿಯನ್ನು ಗುರುತಿಸಿ ಗರ್ಭಧಾರಣೆ ಮಾಡಿಸಿದಲ್ಲಿ ಗರ್ಭಧರಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಇವಿಷ್ಟು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಾಗಿದ್ದವು. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಕೇಳುವಿರಿ. ರಾಯಚೂರು ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಬರುವ ಕಾಲುಬಾಯಿ ಮತ್ತು ಚರ್ಮಗಂಟು ರೋಗದ ವಿರುದ್ದ 7ನೇ ಸುತ್ತಿನ ಲಸಿಕಾ ಅಭಿಯಾನ ಕುರಿತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಇವಿಷ್ಟು ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ತಾವುಗಳು ಕೇಳುವಂತಹ ಕಾರ್ಯಕ್ರಮಗಳು. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸ್ನೇಹಿತರೆ, ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚೇಡು ಗ್ರಾಮದ ಮುದ್ದುರಂಗ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಊರು ದೇವರ ಪೂಜೆ ಮಾಡಣ್ಣ ನಿನ್ನೊಳಗ ನೀನ, ಊರು ದೇವರ ಪೂಜೆ ಮಾಡಣ್ಣ ನೀನ, ಊರು ದೇವರ ಪೂಜೆ ಮಾಡಣ್ಣ ನಿನ್ನೊಳಗ ನೀನ, ಊರು ದೇವರ ಪೂಜೆ ಮಾಡಣ್ಣ. ಶಿವಗೆ ಭೇದವಿಲ್ಲ. ಒಂದೇ ದೀಪವನ್ನ ಆಚಾ ಪಂಡ್ಯಪುರ